ಕೇಳ್ರಪ್ಪೋ ಕೇಳ್ರಿ, ಯಾರಿಗಾದ್ರೂ ರಾತ್ರಿ ಜ್ವರ, ಎರಡು ವಾರಕ್ಕಿಂತ ಹೆಚ್ಚು ಕೆಮ್ಮು, ಕಫದ ಜೊತೆ ರಕ್ತ, ತೂಕ ಕಡಿಮೆ ಆಗ್ತಾ ಇರೋರು ಕಂಡು ಬಂದ್ರೆ ನಿಮ್ ಮನೆ ಬಾಗಿಲಿಗೆ ಬರುವ ಆರೋಗ್ಯ ಕಾರ್ಯಕರ್ತರಿಗೆ ತಿಳಿಸಿ. ಕ್ಷಯರೋಗ ಪರೀಕ್ಷೆ ಮತ್ತು ಚಿಕಿತ್ಸೆ ಉಚಿತ. ಕ್ಷಯ, ಸಾಂಕ್ರಾಮಿಕ ರೋಗ, ಕ್ಷಯರೋಗಿ ಕೆಮ್ಮಿದಾಗ ಸೀನಿದಾಗ ಗಾಳಿ ಮೂಲಕ ಹರಡುತ್ತೆ. ಸರಿಯಾಗಿ ಚಿಕಿತ್ಸೆ ಪಡೆದ್ರೆ ಕ್ಷಯರೋಗ ಗುಣವಾಗುತ್ತೆ. ಬನ್ನಿ ಕ್ಷಯರೋಗ ತಡೆಗಟ್ಟೋಣ, ನಮ್ಮ ರಾಜ್ಯದಿಂದ ಕ್ಷಯರೋಗ ಓಡಿಸೋಣ. ಹೆಚ್ಚಿನ ವಿಷಯಕ್ಕೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೇಳ್ರಪ್ಪೋ ಕೇಳಿ. ರಾಷ್ಟ್ರೀಯ ಸ್ವಯಂ ಪ್ರೇರಿತ ರಕ್ತದಾನ ದಿನದ ಈ ವರ್ಷದ ಘೋಷವಾಕ್ಯ, ರಕ್ತ ನೀಡಿ ಜಗತ್ತನ್ನು ಗೆಲ್ಲಿಸಿ. ರಾಜ್ಯದಲ್ಲಿ 1%ಕ್ಕಿಂತ ಹೆಚ್ಚು ಜನರಿಗೆ ರಕ್ತದ ಅವಶ್ಯಕತೆ ಇದೆ. ಇದನ್ನು ಪೂರೈಸಲು ಇರುವುದೊಂದೇ ಮಾರ್ಗ, ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡುವುದು. ರಕ್ತದಾನ ಮಾಡಿದ ಕೆಲವೇ ಗಂಟೆಗಳಲ್ಲಿ ದೇಹದಲ್ಲಿ ಹೊಸ ರಕ್ತ ಉತ್ಪತ್ತಿಯಾಗುತ್ತದೆ. ನಿರ್ಭಿಡೆಯಿಂದ ರಕ್ತದಾನ ಮಾಡಿ ಜೀವ ಉಳಿಸಿ. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ 1097 ಸಂಪರ್ಕಿಸಿ. ಪ್ರಕಟಣೆ ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ. ಮೇಘ ಸಂದೇಶ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ಮೇಘ ಸಂದೇಶ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಆತ್ಮೀಯರೇ, ಕಳೆದ ವಾರ ನಾವು ಅವಲೋಕನ ಮಾಡಿದ್ರ ಯಾವ ರೀತಿಯಾದಂತಹ ವಾತಾವರಣವನ್ನ ನಾವು ನಿರೀಕ್ಷೆ ಮಾಡಿದ್ವಿ, ಅದೇ ರೀತಿಯಾದಂತಹ ವಾತಾವರಣ ಬಹುಶಃ ನಮ್ಮ ಎಲ್ಲ ಜಿಲ್ಲೆಗಳಲ್ಲಿ ಇತ್ತು ಅಂತೇಳಿ ಹೇಳಬಹುದು. ಹವಾಮಾನ ತಜ್ಞರ ಪ್ರಕಾರ ಮೊದಲಿನ 2 ದಿವಸಗಳು ಒಣ ವಾತಾವರಣ, ಬಿಸಿಲಿನ ವಾತಾವರಣ, ಅಲ್ಲಲ್ಲಿ ಮೋಡಗಳು ಕಾಣಿಸಿಕೊಳ್ಳುವಂತಹ ಒಂದು ಸೂಚನೆಯನ್ನ ಅವರು ಕೊಟ್ಟಿದ್ರು. ಅದರ ನಂತರ ಏನು ದಿವಸಗಳಿದ್ದು ಆ ಸಂದರ್ಭದೊಳಗೆ ವಾತಾವರಣದೊಳಗೆ ಬದಲಾವಣೆಗಳು ಉಂಟಾಗಿ ಅಲ್ಲಲ್ಲಿ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಅವರು ಹೇಳಿದ್ರು. ಮೋಡ ಕವಿದ ವಾತಾವರಣ, ಮೋಡ ಮುಸುಕಿದ ವಾತಾವರಣ, ಮತ್ತೆ ಕೆಲವು ಕಡೆ ಮಿಂಚು ಗುಡುಗು ಆಗುವಂತಹ ಸಂಭವ ಅದ ಅಂತೇಳಿ ಹೇಳಿದ್ರು. ಅದೇ ರೀತಿಯಾದಂತಹ ವಾತಾವರಣವನ್ನ ಕಳೆದ ವಾರ ನಾವು ನೋಡಿದ್ವಿ. ನಮ್ಮ ಭಾಗದ ಜಿಲ್ಲೆಗಳಲ್ಲಿ ಕೆಲವು ಕಡೆ ಮಳೆ ಆಗಿದ್ದನ್ನ ನಮ್ಮ ರೈತ ಬಾಂಧವರು ತಾವು ಸೂಚನೆ ಕೊಟ್ಟಿದ್ದೀರಿ, ಮೆಸೇಜ್ ಕೂಡ ಮಾಡಿದ್ದೀರಿ, ಆಮೇಲೆ ಫೋನ್ ಮಾಡಿ ಕೂಡ ತಾವು ಹೇಳಿದ್ದೀರಿ. ಇಂತಹ ಸಂದರ್ಭದೊಳಗೆ ನಮಗ ಮಳೆ ಬೇಕಾಗಿತ್ತು, ಬೆಳೆಗಳು ಒಣಗ್ತಾ ಇದ್ದಾವೆ ಅನ್ನುವಂತಹ ಮಾತು ಇತ್ತು. ವಿಶೇಷವಾಗಿ ತೊಗರಿ ಬೆಳೆ ಇರಬಹುದು, ಆಮೇಲೆ ಅದರ ಜೊತೆಗೆ ಜೋಳ ಮುಖ್ಯವಾದಂತಹ ಒಂದು ಬೆಳೆ ನಮ್ಮ ಉತ್ತರ ಕರ್ನಾಟಕದ್ದು. ಆ ಜೋಳದ ಬೆಳೆಗೆ ಒಂದು ಮಳೆ ಆಯಿತು ಅಂತಂದ್ರೆ ಬಹಳ ಚಲೋ ಆಗ್ತದೆ ಅನ್ನುವಂತಹ ಮಾತು ಇತ್ತು. ಅದರ ಜೊತೆಗೆ ಕಡಲೆ ಕೂಡ ಅದ. ಒಟ್ಟಾರೆಯಾಗಿ ಹೇಳಬೇಕು ಅಂತಂದ್ರೆ ನಮ್ಮ ಪ್ರದೇಶದಲ್ಲಿ ಮಳೆಯ ಅವಶ್ಯಕತೆ ಇತ್ತು. ಎಲ್ಲೆಲ್ಲಿ ಮಳೆ ಆಗ್ಯದ ತಾವು ಸಂತೋಷದಿಂದಿದ್ದೀರಿ, ಎಲ್ಲಿ ಮಳೆಯಾಗಿಲ್ಲ ಸ್ವಲ್ಪ ಬೇಸರ ಆಗಿರಬಹುದು. ಆದ್ರೆ ಇಂಥ ಒಂದು ಸನ್ನಿವೇಶದೊಳಗೆ ಇದು ಅನಿವಾರ್ಯ ಅಂತೇಳಿ ಹೇಳಬಹುದು. ಇತ್ತೀಚಿನ ದಿವಸಗಳಲ್ಲಿ ನಾವು ನೋಡ್ತಾ ಇದ್ದೀವಿ, ನಮ್ಮ ನಿರೀಕ್ಷೆಗೆ ತಕ್ಕಂಗ ಯಾವುದು ಆಗ್ತಾ ಇಲ್ಲ. ವಾತಾವರಣದ ನಡವಳಿಕೆ ಹೆಚ್ಚು ಕಡಿಮೆ ಆಗ್ತಾ ಇರುವುದನ್ನ ನಾವು ಪದೇ ಪದೇ ನೋಡ್ತಾ ಇದ್ದೀವಿ. ನಮ್ಮಲ್ಲಿ ಇಂಥ ಒಂದು ಪರಿಸ್ಥಿತಿ ಅದ. ಕೆಲವು ರೈತರು ತಾವು ಭತ್ತದ ಕಟಾವು ಮಾಡುವಂತಹ ಸಂದರ್ಭದೊಳಗಿದ್ದೀರಿ, ಮೋಡಗಳು ಕಾಣಿಸಿಕೊಂಡು ಕೂಡಲೇ ತಾವು ನಮಗೆ ಫೋನ್ ಮಾಡಿ ಮಳೆ ಬರ್ತದನ ಹ್ಯಾಂಗ್ ಸರ್, ಬಂದ್ರೆ ಬಹಳ ಸಮಸ್ಯೆ ಆಗ್ತದ ಅನ್ನುವಂತಹ ಮಾತನ್ನು ಕೂಡ ತಾವು ಹೇಳ್ತಾ ಇದ್ರಿ. ಯಾಕಂತಂದ್ರೆ ವ್ಯಾಪಕವಾಗಿ ಭತ್ತ ಕೊಯ್ಲು ಮಾಡುವಂತಹ ಒಂದು ಸಂದರ್ಭದೊಳಗೆ ತಾವು ಕಟಾವು ಮಾಡಿ ಅದನ್ನ ಒಣಗಕ್ ಹಾಕದ್ರಿ ಅಂತಂದ್ರೆ ಅಕಸ್ಮಾತ್ ಮಳೆ ಬಂತು ಅಂತಂದ್ರೆ ಬಹಳ ಸಮಸ್ಯೆ ಆಗುವಂತದ್ದು. ಅದಕ್ಕೆ ಈ ಸನ್ನಿವೇಶದೊಳಗೆ ನಾವು ಕೂಡ ತಮಗೆ ಹೇಳಿದ್ವಿ, ಕಾಯ್ದು ನೋಡ್ರಿ, ಯಾಕಪ್ಪ ಅಂತಂದ್ರೆ ಮಳೆ ಬಂತು ಅಂತಂದ್ರೆ ಸಮಸ್ಯೆ ಆಗ್ತದ, ಅದಕ್ಕೆ ಸುರಕ್ಷಿತವಾದಂತಹ ಕ್ರಮಗಳನ್ನು ತಗೊಂಡು ತಾವು ಮುಂದಿನ ಕೆಲಸಗಳನ್ನು ಮಾಡಬಹುದು ಅಥವಾ ನಿಲ್ಲಿಸೋರು ಕೂಡ ಅಡ್ಡಿ ಇಲ್ಲ ಅನ್ನುವಂತಹ ಮಾತನ್ನ ತಮಗೆ ಸೂಚನೆ ಕೊಟ್ಟಿದ್ವಿ. ಅದೇ ರೀತಿಯಾಗಿ ತಾವು ಅನುಸರಿಸ್ತಾ ಇದ್ದೀರಿ. ಇಂಥ ಒಂದು ಸನ್ನಿವೇಶಗಳೇನದವ ಮೇಲೆ ಮೇಲೆ ಬರೋದ್ರಿಂದ ಸಮಸ್ಯೆಗಳು ಉದ್ಭವ ಆಗ್ತವ. ನಮ್ಮ ಭಾಗದ ಜಿಲ್ಲೆಗಳಲ್ಲಿ ಮಳೆ ಬೇಕು ತೇವ ಇಲ್ಲ ಅನ್ನುವಂತಹ ಮಾತು ಇತ್ತು. ಆದರೂ ಕೂಡ ನಮಗೆ ಎಷ್ಟು ಬೇಕಾಗಿತ್ತೋ ಅಷ್ಟು ಮಳೆ ಈ ಸಂದರ್ಭದೊಳಗೆ ಆಗಲಿಲ್ಲ. ಕಳೆದ ಸ್ವಾತಿ ಮಳೆ ಕೂಡ ನಮಗೆ ಕೈ ಕೊಟ್ಟಿತು ಅಂತೇಳಿ ಹೇಳಬಹುದು. ಒಂದ್ ವೇಳೆ ಸ್ವಾತಿ ಮಳೆ ವ್ಯಾಪಕವಾಗಿ ಆಗಿತ್ತು ಅಂತಂದ್ರೆ ಸಮಸ್ಯೆ ಬರ್ತಿರಲಿಲ್ಲ ಅನ್ನುವಂತಹ ಅನುಭವದ ಮಾತನ್ನ ತಾವೆಲ್ಲ ಹೇಳ್ತಾ ಇದ್ದೀರಿ. ಆದ್ರೆ ಪ್ರಕೃತಿಯ ಮನಸ್ಸಿನೊಳಗೆ ಬೇರೆದೇ ಲೆಕ್ಕಾಚಾರ ಇತ್ತು. ಅದು ಹೋಗ್ಲಿ, ಅದರ ನಂತರ ಆದರೂ ನಮಗೆ ವಿಶಾಖ ಮಳೆ ಸ್ವಲ್ಪ ಆದ್ರೂ ಸ್ವಲ್ಪ ಬರಬಹುದು ಅನ್ನುವಂತಹ ಒಂದು ನಿರೀಕ್ಷೆ ಒಳಗೆ ಏನೋ ಒಂದ್ ಸ್ವಲ್ಪ ಅಲ್ಲಲ್ಲಿ ಹಸಿ ಮಾಡಿ ಹೋಗಿದೆ. ಆದ್ರೆ ಬಂಗಾಳಕೊಲ್ಲಿಯೊಳಗ ಆದಂತಹ ಚಂಡಮಾರುತದ ಪ್ರಭಾವ ತಮಗೆಲ್ಲ ಗೊತ್ತೇ ಅದ. ಮಾಧ್ಯಮಗಳ ಮೂಲಕ ತಾವು ಈಗಾಗಲೇ ಅದನ್ನ ಕೇಳಿದ್ದೀರಿ, ಕಣ್ಣಾರೆಯಾಗಿ ಯಾವ ರೀತಿ ಮಳೆ ಆರ್ಭಟಿಸಿತು, ಚಂಡಮಾರುತದಿಂದಾಗಿ ಯಾವ ರೀತಿ ಜನಜೀವನ ಅಸ್ತವ್ಯಸ್ತ ಆಗಿ ಹೋಯಿತು, ತಮಿಳುನಾಡಿನೊಳಗಿರಬಹುದು, ಆಂಧ್ರಪ್ರದೇಶದೊಳಗಿರಬಹುದು, ಆಮೇಲೆ ಕಳೆದ ವಾರದ ಕೇರಳದೊಳಗಿರಬಹುದು, ಎಲ್ಲಾ ಪ್ರದೇಶಗಳಲ್ಲಿ ನೀರು ಪ್ರಳಯ ಸ್ವರೂಪಿಯಾಗಿ ಬಂದು ಜನಜೀವನವನ್ನು ಅಸ್ತವ್ಯಸ್ತ ಮಾಡಿ ಜನರೆಲ್ಲ ಕಂಗಾಲಾಗುವಂಗ ಮಾಡುವಂತಹ ಒಂದು ಸನ್ನಿವೇಶ ನಿರ್ಮಾಣ ಆಯಿತು. ಅನೇಕ ಸಾವು ನೋವುಗಳು ಸಂಭವಿಸಿದವು, ಜನ ಜಾನುವಾರುಗಳಿಗೆ ನುಕ್ಸಾನಾಯಿತು. ಅದರ ಜೊತೆಗೆ ಬಹಳ ಮುಖ್ಯವಾಗಿ ರೈತರು ಬೆಳೆದಂತಹ ಬೆಳೆಗಳು ನೀರಾಗ ನಿಂತು ಹೋದು ಅನ್ನುವಂತಹ ಮಾತು ಇಲ್ಲಿ ಬಹಳಷ್ಟು ಹೃದಯ ವಿದ್ರಾವಕವಾದಂತಹದ್ದು. ಯಾಕಂತಂದ್ರೆ ನಾವು ಕಷ್ಟಪಟ್ಟು ಬೆಳೆದಿರ್ತೀವಿ, ಅಂತಹ ಒಂದು ಫಸಲು ನಮ್ಮ ಕೈಗೆ ಬರಲಿಲ್ಲ ಅಂತಂದ್ರೆ ನಮ್ಮ ಇಡೀ ಬದುಕು ಮತ್ತೆ ಹಿಂದೆ ಕೂಡುತ್ತದ. ಆ ನುಕ್ಸಾನನ್ನ ಭರಿಸುವಂತಹ ಒಂದು ನಿಟ್ಟಿನೊಳಗೆ ಮತ್ತಷ್ಟು ನಾವು ಕಷ್ಟ ಪಡಬೇಕಾಗ್ತದ. ಅದು ತಮಿಳುನಾಡು ಇರಬಹುದು, ಆಂಧ್ರಪ್ರದೇಶ ಇರಬಹುದು, ಕೇರಳ ಇರಬಹುದು, ಎಲ್ಲೇ ಆದರೂ ಸಹಿತ ಅದು ನುಕ್ಸಾನನೇ. ನಮ್ಮಲ್ಲಿ ಉತ್ತರ ಕರ್ನಾಟಕದೊಳಗೆ ಸ್ವಲ್ಪ ತದ್ವಿರುದ್ಧವಾದಂತಹ ವಾತಾವರಣ ಇದ್ದು ನಮಗ ಮಳೆ ಬರಲಾರ್ದಕ್ಕೆ ಸ್ವಲ್ಪ ನುಕ್ಸಾನು ಆಗುವಂತಹ ಸಂದರ್ಭ ಇತ್ತು ಅಂತಂದ್ರೆ ದಕ್ಷಿಣ ಕರ್ನಾಟಕದೊಳಗ ದಕ್ಷಿಣ ಒಳನಾಡು ಇರಬಹುದು, ಆಮೇಲೆ ಪಶ್ಚಿಮಘಟ್ಟ ಪ್ರದೇಶಗಳಿರಬಹುದು, ಕರಾವಳಿ ಪ್ರದೇಶಗಳು ಇರಬಹುದು, ಈ ಚಂಡಮಾರುತದ ಪ್ರಭಾವದಿಂದಾಗಿ ಸಾಕಷ್ಟು ಮಳೆಯನ್ನ ಈ ವಾರ ನಾವು ನೋಡಿದ್ವಿ. ಅದರಿಂದಾಗಿ ರೈತರು ಬೆಳೆದಂತಹ ಅನೇಕ ಬೆಳೆಗಳು ಇವತ್ತು ಸಾಕಷ್ಟು ನುಕ್ಸಾನಾಗಿದೆ. ಅದು ಸೂರ್ಯಕಾಂತಿ ಇರಬಹುದು, ಜೋಳ ಇರಬಹುದು, ಹಣ್ಣಿನ ಬೆಳೆಗಳಿರಬಹುದು, ಅಡಕೆ, ತೆಂಗು ಇಂಥ ಬೆಳೆಗಳು ಇರಬಹುದು, ಇವೆಲ್ಲ ಸಾಕಷ್ಟು ನುಕ್ಸಾನನ್ನು ನಾವು ನೋಡ್ತಾ ಇದ್ದೀವಿ. ಆತ್ಮೀಯರೇ, ಪ್ರಕೃತಿ ಒಳಗ ಅಸಮತೋಲನ ಆಗಿದೆ, ಅದರ ಪ್ರಭಾವದಿಂದಾಗಿ ಇಂಥ ವೈರುಧ್ಯಗಳನ್ನು ನಾವು ಎದುರಿಸ್ತಾ ಇದ್ದೀವಿ, ನೈಸರ್ಗಿಕ ವಿಕೋಪಗಳನ್ನು ನಾವು ಎದುರಿಸ್ತಾ ಇದ್ದೀವಿ ಅನ್ನುವಂತಹ ಮಾತು ಒಂದು ಕಡೆ. ಆದರೆ ನಾವು ಮನುಷ್ಯರೇ ನಿರ್ಮಾಣ ಮಾಡಿದಂತಹ, ಮನುಷ್ಯರೇ ಮೂಗು ತೂರಿಸಿ ಸಮತೋಲನವನ್ನು ಕೆಡಿಸುವಂತಹ ಒಂದು ಕೆಲಸವನ್ನ ಮಾಡಿದ್ರಿಂದಾಗಿ ಈ ಒಂದು ಪರಿಸ್ಥಿತಿಯನ್ನ ನಾವು ಎದುರಿಸ್ತಾ ಇದ್ದೀವಿ ಅನ್ನುವಂತಹ ಮಾತು ಅಕ್ಷರಶಃ ಸತ್ಯ ಅಂತೇಳಿ ಈ ಸಂದರ್ಭದೊಳಗೆ ಹೇಳಬಹುದು. ಚೆನ್ನೈದೊಳಗೆ ತಾವು ಮಳೆಯ ಆಟಾಟೋಪವನ್ನ ನೋಡಿದ್ದೀರಿ, ಅಲ್ಲೆಲ್ಲ ಎಲ್ಲಿ ನೋಡದಲ್ಲೆಲ್ಲ ನೀರೇ ನೀರು ಅನ್ನುವಂತಹ ಒಂದು ಪರಿಸ್ಥಿತಿ ಇತ್ತು. ಕೇರಳದೊಳಗೆ ಸಹಿತ ಎಲ್ಲಿ ನೋಡದಲ್ಲೆಲ್ಲ ನೀರಿನ ರುದ್ರಾವತಾರವನ್ನ ನಾವು ನೋಡಿದ್ವಿ. ಇದೆಲ್ಲ ಯಾಕೆ ಆಗ್ತಾ ಇದೆ, ಈ ಅಬ್ಬರ ಯಾಕೆ ಈ ಮಳೆದು ಅನ್ನುವಂತಹ ಒಂದು ವಿಚಾರ ಮಾಡಿದಾಗ ಮಾನವ ನಿರ್ಮಿತ ಸಮಸ್ಯೆಗಳು ಸಂಕಟ ದ್ವಿಗುಣ ಆಗುವುದಕ್ಕೆ, ಡಬಲ್ ಆಗುವುದಕ್ಕೆ ಕಾರಣ ಆಗ್ಯಾವ ಅಂತೇಳಿ ಹೇಳಬಹುದು. ತಮಗೆಲ್ಲ ಗೊತ್ತಿರಬಹುದು, ಊರಿದ್ದಲ್ಲಿ ಕೆರೆಗಳು ಇರ್ತಾವ, ದೊಡ್ಡ ಊರಿತಪ್ಪ ಅಂತಂದ್ರೆ ಬಹಳಷ್ಟು ಕೆರೆಗಳು ಇರ್ತಾವ, ಸಣ್ಣ ಊರಿದ್ದಲ್ಲಿ ಕೆಲವೇ ಕೆರೆಗಳು ಇರ್ತಾವ. ಕೆರೆಗಳ ಸಮೀಪ ವ್ಯಾಪಕವಾಗಿ ಒತ್ತುವರಿ ನಡೆದಿರುವುದರಿಂದ ನೈಸರ್ಗಿಕ ನೀರು ಹರಿದು ಹೋಗುವಂತಹ ಕಾಲುವೆಗಳು ಮುಚ್ಚೋಗಿದ್ದು ಸಮಸ್ಯೆಯ ಮೂಲ ಆಗ್ಯದ ಅಂತೇಳಿ ತಜ್ಞರು ಹೇಳ್ತಾ ಇದ್ದಾರೆ. ಹಲವು ದಶಕಗಳಿಂದ ಕೆರೆಗಳ ಒತ್ತುವರಿ ಆಗ್ತಾ ಇದ್ದು ಈ ಸಂಕಟ ಉಲ್ಬಣಿಸುವುದಕ್ಕೆ ಕಾರಣ ಅಂತೇಳಿ ಹೇಳ್ತಾ ಇದ್ದಾರೆ. ಜಲಾನಯನ ಪ್ರದೇಶಗಳಲ್ಲಿನ ಪ್ರವಾಹದಿಂದಾಗಿ ರಸ್ತೆಗಳು ಮತ್ತು ತಗ್ಗು ಪ್ರದೇಶಗಳು ಜಲಾವೃತ ಆಗಬಹುದು, ಸ್ಥಳೀಯವಾಗಿ ಅಲ್ಲಲ್ಲಿ ಭೂಕುಸಿತ ಕೂಡ ಸಂಭವಿಸಬಹುದು, ಮತ್ತು ಹಳೆಯ ಕಟ್ಟಡಗಳಿಗೆ ಹಾನಿ ಆಗಬಹುದು ಅನ್ನುವಂತಹ ಏನು ತರ್ಕ ಅದ, ಇದು ನೂರಕ್ಕೆ ನೂರರಷ್ಟು ಸರಿ. ಇದನ್ನು ನಾವು ಎಲ್ಲಾ ಕಡೆ ನೋಡ್ತಾ ಇದ್ದೀವಿ. ಆಧುನಿಕತೆಯ ಭರಾಟೆ ಒಳಗೆ ನಾವು ಮನುಷ್ಯನ ವಸತಿ ಪ್ರದೇಶಗಳನ್ನು ನಿರ್ಮಾಣ ಮಾಡುವುದಕ್ಕೆ ಕೆರೆಗಳನ್ನು ಒತ್ತುವರಿ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಪ್ರವಾಸೋದ್ಯಮದ ಅಭಿವೃದ್ಧಿ ಸಲುವಾಗಿ ಕೂಡ ನಾವು ರಸ್ತೆಗಳನ್ನು ಮಾಡ್ತಾ ಇದ್ದೀವಿ, ಸೇತುವೆಗಳನ್ನು ಮಾಡ್ತಾ ಇದ್ದೀವಿ, ಆಮೇಲೆ ಕಾಡುಗಳನ್ನು ಕಡಿತಾ ಇದ್ದೀವಿ. ಕಾಡುಗಳು ನಶಿಸಿ ಹೋದ ನಂತರ ಮಣ್ಣನ್ನು ಹಿಡಿದಿಡುವಂತಹ, ಗುಡ್ಡಗಳನ್ನು ಸುಸ್ಥಿರವಾಗಿ ಹಿಡಿದುಕೊಳ್ಳುವಂತಹ ಒಂದು ಶಕ್ತಿ ಯಾವುದಕ್ಕಾದರೂ ಇದ್ರೆ ಅದು ಗಿಡಮರಗಳಿಗೆ ಇದೆ, ಅರಣ್ಯಕ್ಕೆ ಇದೆ. ಅಂಥ ಗಿಡಮರಗಳು ಇಲ್ಲದೆ ಹೋದಂತಹ ಪಕ್ಷದೊಳಗೆ ಮಣ್ಣೆಲ್ಲ ಸಡಿಲಾಗ್ತದೆ, ಅಲ್ಲಿ ಇರುವಂತಹ ಒಂದು ಪ್ರಾಕೃತಿಕವಾದಂತಹ ಒಂದು ಸಮತೋಲನ ಏನದ ಅದು ಕೂಡ ನಶಿಸಿ ಹೋಗ್ತದೆ. ಹೀಗಾಗಿ ಜೋರಾಗಿ ಮಳೆ ಆಯಿತು ಅಂತಂದ್ರೆ ಭೂಕುಸಿತ ಸಂಭವಿಸ್ತದೆ, ರಸ್ತೆಗಳು ಕುಸಿದು ಹೋಗ್ತವ, ಸೇತುವೆಗಳು ಬಿದ್ದು ಹೋಗ್ತವ, ಆಮೇಲೆ ಆಟೋಮೆಟಿಕ್ ಆಗಿ ಪ್ರವಾಹ ಪರಿಸ್ಥಿತಿ ಉಂಟಾಗ್ತದೆ. ಇನ್ನು ನಾವು ಕಟ್ಟಿದಂತಹ ಡ್ಯಾಮ್ಗಳಲ್ಲಿ ನೀರಿನ ಸಂಗ್ರಹ ಹೆಚ್ಚಾಗ್ತದೆ. ಧಾರಾಕಾರವಾಗಿ ಮಳೆ ಸುರಿದಂತಹ ಸಂದರ್ಭದೊಳಗೆ ಅಣೆಕಟ್ಟಿನ ಸುರಕ್ಷತೆಗಾಗಿ ನಾವು ನೀರನ್ನ ಹೊರಗ ಬಿಡಲೇಬೇಕಾಗ್ತದೆ. ನೀರನ್ನ ಹೊರಗೆ ಬಿಟ್ಟಾಗ ಅದರಿಂದ ಕೂಡ ಪ್ರವಾಹ ಬಂದು ನದಿ ಪಾತ್ರದೊಳಗೆ ಇರುವಂತಹ ಜನರಿಗೆ ಬಹಳಷ್ಟು ತೊಂದರೆ ಆಗ್ತದೆ, ಅಲ್ಲೂ ಕೂಡ ಬದುಕು ಅಸ್ತವ್ಯಸ್ತ ಆಗ್ತದೆ. ಇದನ್ನೆಲ್ಲ ನಾವು ಕಳೆದ ಕೆಲವೇ ಕೆಲವು ವರ್ಷಗಳಲ್ಲಿ ನೋಡಿದ್ದೀವಿ. ಇಂಥ ಸನ್ನಿವೇಶಗಳ ಸಂಖ್ಯೆ ಹೆಚ್ಚಾಗ್ತಾ ಇರುವುದು ನಮಗ ಬಹಳ ಆತಂಕಕ್ಕೆ ಈಡಾಗಿರುವಂತಹ ಒಂದು ಸಂಗತಿ ಅಂತೇಳಿ ಹೇಳಬಹುದು. ಅದಕ್ಕೆ ಇಲ್ಲಿ ನಾವು ಗಮನಿಸಬೇಕಾದಂತಹ ಅಂಶ ಏನು ಅಂತಂದ್ರೆ ನಿಸರ್ಗದ ವ್ಯವಸ್ಥೆ ಏನಿದೆ ಅದರ ಜೊತೆಗೇನೆ ನಾವು ಹೋಗಬೇಕು. ನಾವು ಅನೈಸರ್ಗಿಕವಾಗಿ ನಮ್ಮ ಚಟುವಟಿಕೆಗಳನ್ನು ಮಾಡೋದ್ರಿಂದ ಈಗ ಕೆರೆಗಳನ್ನು ಒತ್ತುವರಿ ಮಾಡೋದು ಕೂಡಲೇ ತಗ್ಗಿನ ಪ್ರದೇಶದೊಳಗೆ ನಾವು ಅಲ್ಲಿ ಲೇಔಟ್ಗಳನ್ನು ಮಾಡ್ತೀವಿ, ಜನವಸತಿ ಸಲುವಾಗಿ ಫ್ಲಾಟ್ಗಳನ್ನು ಕಟ್ತೀವಿ. ಅಂತಹ ಸಂದರ್ಭದೊಳಗೆ ನೀರು ಹರಿದು ಬಂದು ಅದೇ ಸ್ಥಳದಲ್ಲಿ ಸಂಗ್ರಹ ಆಗ್ತದೆ. ಯಾಕಪ್ಪ ಅಂತಂದ್ರೆ ನೀರು ತಗ್ಗಿನ ಪ್ರದೇಶಕ್ಕೆ ಹರಿತದೆ. ಹಂಗಾದಾಗ ನಾವು ಕಷ್ಟಕ್ಕೆ ಸಿಲುಕಿಕೊಳ್ತೀವಿ ಮತ್ತು ನುಕ್ಸಾನನ್ನು ಭರಿಸುವಂತಹ ಸಂದರ್ಭ ನಮಗೆ ಬರ್ತದೆ. ಆದ್ದರಿಂದ ಏನೇ ಮಾಡಿದ್ರು ಸಹಿತ ನಾವು ಪ್ರಕೃತಿಗೆ ವಿರುದ್ಧವಾಗಿ ಮಾಡಬಾರದು ಅನ್ನುವಂತಹ ಒಂದು ದೊಡ್ಡ ಪಾಠ ಇಲ್ಲಿ ಅದ. ಇದನ್ನು ನಾವೆಲ್ಲರೂ ಅರ್ಥ ಮಾಡಿಕೊಳ್ಬೇಕು. ಅದಕ್ಕಾಗಿ ನಾವು ಏನೇನು ಸಾಧ್ಯದ ಪರಿಸರಕ್ಕೆ ಸಮತೋಲನ ತರುವಂತಹ ಒಂದು ಕೆಲಸ ಮಾಡುವಂತಹ ನಿಟ್ಟಿನೊಳಗೆ ಎಲ್ಲರೂ ಇವತ್ತಿನ ದಿವಸ ವಿಚಾರ ಮಾಡಿ ಅನುಷ್ಠಾನ ಮಾಡುವಂತಹ ಪ್ರಸಂಗದೊಳಗೆ ನಾವು ಇದ್ದೀವಿ. ಈ ಪಾಠಗಳನ್ನು ನಾವು ಮುಂದಿನ ದಿವಸಗಳಲ್ಲಿ ಸಹಿತ ಮರೀಬಾರದು ಅನ್ನುವಂತಹ ವಿಚಾರ ನಮ್ಮಲ್ಲಿ ಯಾವತ್ತೂ ಇರಲಿ. ಆದ್ಮೇಲೆ ಕಳೆದ ವಾರ ನಾವು ನೋಡಿದ್ವಿ ದೆಹಲಿ ಒಳಗೆ ಬಹಳಷ್ಟು ವಾಯುಮಾಲಿನ್ಯದ ಸಮಸ್ಯೆ ಆಯಿತು. ಇನ್ನೂ ಕೂಡ ಅದು ಪರಿಹಾರ ಆಗಿಲ್ಲ. ವಾಯುಮಾಲಿನ್ಯ ಹೆಚ್ಚಾಗ್ತಾನೆ ಇದೆ. ಏರ್ ಕ್ವಾಲಿಟಿ ಇಂಡೆಕ್ಸ್ AQI ಅನ್ನುವಂತಹದ್ದು ಏನದ ಅದು ಹೆಚ್ಚಾಗ್ತಾ ಇದೆ. ಕಳೆದ ಕಾರ್ಯಕ್ರಮದೊಳಗೆ ನಾವು ತಮಗ ಏರ್ ಕ್ವಾಲಿಟಿ ಇಂಡೆಕ್ಸ್ ಅಂತಂದ್ರೆ ಏನು, ಅದು ಎಷ್ಟಿರಬೇಕು, ಎಷ್ಟಿದ್ರ ಅಪಾಯ ಅನ್ನುವಂತಹ ಮಾತನ್ನ ತಮಗ ತಿಳಿಸಿದ್ವಿ. ಅದೇ ರೀತಿಯಾಗಿ ದೆಹಲಿ ಒಂದೇ ಅಲ್ಲ, ನಮ್ಮ ದೇಶದಲ್ಲಿ ಅನೇಕ ನಗರಗಳು ವಾಯು ಮಾಲಿನ್ಯದ ದುಷ್ಪರಿಣಾಮಕ್ಕೆ ಒಳಗಾಗ್ಯಾವ. ವಾಯು ದೂಷಿತವಾಗಿ ಜನರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರ್ತಾ ಇದೆ. ಜಗತ್ತಿನ ಎಲ್ಲಾ ಕಡೆ ಈ ವಾಯು ಮಾಲಿನ್ಯದ ಸಮಸ್ಯೆ ಇದ್ರೂ ಕೂಡ ನಮ್ಮಲ್ಲಿ ಸ್ವಲ್ಪ ಹೆಚ್ಚೆ ಅಂತ ಹೇಳಿ ಹೇಳಬಹುದು. ಉದಾಹರಣೆಗೆ ಟಾಪ್ 10 ಮಲಿನ ನಗರಗಳ ಒಂದು ಪಟ್ಟಿಯನ್ನ ನಾವು ನೋಡೋದಾದ್ರೆ ಅದರೊಳಗೆ ಮೊದಲೇ ನಂಬರು ನಮ್ಮ ದೇಶದ ರಾಜಧಾನಿ ದೆಹಲಿಗೆ ಹೋಗ್ತದೆ. ದೆಹಲಿಯ AQI ಏರ್ ಕ್ವಾಲಿಟಿ ಇಂಡೆಕ್ಸ್ ವಾಯು ಗುಣಮಟ್ಟ ಸೂಚ್ಯಂಕ ಎಷ್ಟದ ಗೊತ್ತಾ, 556 ಐತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇನ್ನು ಪಾಕಿಸ್ತಾನದ ಲಾಹೋರ್ನೊಳಗ 328 AQI ಅದ. ಚೀನಾದ ಚೆಂಗ್ಡು ನಗರದೊಳಗ 176. ನಮಗ ಹೋಲಿಕೆ ಮಾಡಿ ನೋಡಿದ್ರೆ ಬಹಳಷ್ಟು ಕಡಿಮೆ. ಆಮೇಲೆ ನಮ್ಮ ದೇಶದ ವಾಣಿಜ್ಯ ರಾಜಧಾನಿ ಮುಂಬೈ ಒಳಗ 169 ಅದ. ಮಂಗೋಲಿಯಾದ ಉಲಾನ್ ಬತೋರ್ ಅನ್ನುವಂಥ ನಗರದೊಳಗ 167 AQI ಅದ. ಪಾಕಿಸ್ತಾನದ ಕರಾಚಿ ಒಳಗ 165 ಮತ್ತೆ ಕೋಲ್ಕತ್ತಾದೊಳಗ ಅಷ್ಟೇ ಅದ, ಅಂದ್ರೆ 165 ಅದ. ಬಲ್ಗೇರಿಯಾ ದೇಶದ ಸೋಫಿಯಾ ನಗರದೊಳಗ 164 ಅದ. ಬಾಂಗ್ಲಾದೇಶದ ರಾಜಧಾನಿ ಢಾಕಾದೊಳಗ 160. ಸರ್ಬಿಯಾದ ಬೆಲ್ಗ್ರೇಡ್ನೊಳಗ 159 ಏರ್ ಕ್ವಾಲಿಟಿ ಇಂಡೆಕ್ಸ್ ವಾಯು ಮಾಲಿನ್ಯದ ಸೂಚ್ಯಂಕ ಅದ ಅಂತ ಹೇಳಿ ಒಂದು ವರದಿ ತಿಳಿಸ್ತದ. ಅಂದ್ರ ನಮ್ಮ ನಗರಗಳು ಬಹಳಷ್ಟು ವಾಯು ಮಾಲಿನ್ಯದ ದುಷ್ಪ್ರಭಾವದಿಂದ ನಲುಗುತ್ತಾ ಇದ್ದಾವೆ. ಇದನ್ನ ಆದಷ್ಟು ಜಲ್ದಿ ನಾವು ಇದಕ್ಕೆ ಪರಿಹಾರ ಕಂಡುಕೊಂಡು ಅಂತಹ ಚಟುವಟಿಕೆಗಳನ್ನ ಕಡಿಮೆ ಮಾಡೋದ್ರ ಕಡೆ ಲಕ್ಷ ವಹಿಸಬೇಕಾಗಿದೆ ಅನ್ನುವಂತಹ ಮಾತು ಇಲ್ಲಿ ಗಮನಿಸಬೇಕು. ಆತ್ಮೀಯರೇ, ಈ ವಾರ ಬಾಹ್ಯಾಕಾಶದೊಳಗ ಒಂದು ಅಪರೂಪದ ಘಟನೆ ನಡೀತಾ ಇದ. ತಾವು ಈ ಘಟನೆ ಯಾವುದು ಅಂತೇಳಿ ಊಹೆ ಮಾಡಿಕೊಳ್ತಾ ಇರಬಹುದು. ತಮ್ಮ ಊಹೆ ಸರಿ. 19 ಭಾಗಶಃ ಚಂದ್ರಗ್ರಹಣ ಸಂಭವಿಸ್ತಾ ಇದೆ. ಇದರ ವಿಶೇಷತೆ ಏನು ಅಂತಂದ್ರೆ ಇದು ಬಹಳ ಸುದೀರ್ಘವಾದಂತಹ ಚಂದ್ರಗ್ರಹಣ. ಬಹುಶಃ ಕಳೆದ 580 ವರ್ಷಗಳಲ್ಲಿ ಇದು ದೀರ್ಘವಾದದ್ದು ಅಂತೇಳಿ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ. ಭಾರತದೊಳಗ ಅರುಣಾಚಲ ಪ್ರದೇಶ, ಅಸ್ಸಾಂನ ಕೆಲ ಭಾಗಗಳಲ್ಲಿ ಮಾತ್ರ ಇದು ಗೋಚರ ಆಗ್ತದೆ. ಉಳಿದ ರಾಜ್ಯಗಳಲ್ಲಿ ಗ್ರಹಣ ಕಾಣಿಸುವುದಿಲ್ಲ. ರಾತ್ರಿ 12:48 ಗ್ರಹಣ ಶುರುವಾಗ್ತದೆ. ಮುಂಜಾನೆ 4:17 ತನಕ ಇದು ಇರುತ್ತದೆ. ಗ್ರಹಣದ ಅವಧಿ ಒಟ್ಟು 3:28:24 ಅಂತೇಳಿ ತಿಳಿದು ಬರ್ತಾ ಇದೆ. ಫೆಬ್ರವರಿ 18, 1440 ಈ ದಿನ ಇಷ್ಟು ಸುದೀರ್ಘವಾದಂತಹ ಅವಧಿ ಗ್ರಹಣ ಸಂಭವಿಸಿತ್ತು ಅಂತೇಳಿ ಇತಿಹಾಸ ಹೇಳ್ತಾ ಇದೆ. ಮುಂದೆ ಇದೇ ತರ ಗ್ರಹಣ ಆಗಬೇಕು ಅಂತಂದ್ರೆ ನಾವು ಫೆಬ್ರವರಿ 8, 2690 ತನಕನು ಕಾಯಬೇಕಾಗ್ತದೆ ಅಂತೇಳಿ ತಜ್ಞರು ಮಾಹಿತಿ ನೀಡಿದ್ದಾರೆ. ನವೆಂಬರ್ 19 ಬೆಳಿಗ್ಗೆ 2:34 ವೇಳೆಗೆ ಚಂದ್ರನ %97 ಭಾಗ ಗ್ರಹಣ ಆವರಿಸುತ್ತದೆ. ಉತ್ತರ ಅಮೆರಿಕಾ, ದಕ್ಷಿಣ ಅಮೆರಿಕಾ, ಆಸ್ಟ್ರೇಲಿಯಾಗಳಲ್ಲಿ ಈ ಗ್ರಹಣ ಸಂಪೂರ್ಣವಾಗಿ ಗೋಚರ ಆಗ್ತದೆ ಅಂತೇಳಿ ತಿಳಿದು ಬರ್ತದೆ. ಸ್ವಲ್ಪ ಚಂದ್ರನ ಬಣ್ಣ ಕೆಂಪ ಆಗಬಹುದು ಅಂತೇಳಿ ಅನ್ನುವಂತಹ ಒಂದು ಸೂಚನೆ ಅದ. ಆದ್ಮೇಲೆ ಈ ಗ್ರಹಣಗಳು ಬಾಹ್ಯಾಕಾಶದ ಮತ್ತ ಪ್ರಕೃತಿಯ ಒಂದು ಅಪರೂಪದ ಘಟನೆಗಳು, ಇವುಗಳನ್ನ ನಾವು ಆನಂದಿಸಬೇಕು. ಅವು ಆಗ್ತಾ ಇರುವಂತವು. ವಿಶ್ವದ ಅನೇಕ ಭಾಗಗಳಲ್ಲಿ ಇಂತಹ ಗ್ರಹಣಗಳು ಯಾವಾಗಲೂ ನಡೀತಾನೆ ಇರ್ತಾವ. ಅವಕ್ಕೆ ನಾವು ವಿಶೇಷ ಮಹತ್ವ ಕೊಡುವಂತಹ ಸಂದರ್ಭಗಳೇನಿಲ್ಲ. ಆದ್ರೆ ಇಂಥ ಅಪರೂಪದ ಘಟನೆಗಳೇನಿರ್ತಾವ ಅವುಗಳನ್ನ ನೋಡಿ ನಾವು ಸಂತೋಷ ಪಡಬೇಕು. ಅವುಗಳ ಅಧ್ಯಯನ ಮಾಡೋದಕ್ಕೂ ಕೂಡ ವಿಜ್ಞಾನಿಗಳಿಗೆ ಈ ಸಂದರ್ಭದೊಳಗೆ ಸಾಕಷ್ಟು ಅವಕಾಶಗಳಿರ್ತಾವ. ಆ ಅಧ್ಯಯನಗಳನ್ನ ಅವರು ಮಾಡ್ತಾ ಇರ್ತಾರೆ. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ನಾವು ಮುಂದಿನ ಹಂತಕ್ಕೆ ಹೋಗೋಣ. ಮುಂದಿನ ಹಂತ ವಾರದ ಮುನ್ನೋಟ. ಮುಂದಿನ ದಿನಗಳಲ್ಲಿ ಆತ್ಮೀಯರೇ, ನಮ್ಮ ಮುಂದಿರುವಂತಹ ವಾರ ಅಂತಂದ್ರ ಬುಧವಾರ ನವೆಂಬರ್ 17 ಬರುವ ಮಂಗಳವಾರ ನವೆಂಬರ್ 23 ತನಕ ಇರುವಂತಹ ವಾರದ ಅವಧಿಯೊಳಗ ನಮ್ಮ ಭಾಗದ ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟ, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜೈರಾಬಾದ್ ತಾಲೂಕಿನೊಳಗ ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನಾವೀಗ ಗಮನಿಸೋಣಂತ. ಸ್ಥೂಲವಾಗಿ ಹೇಳಬೇಕು ಅಂತಂದ್ರ ನಮ್ಮ ಭಾಗದ ಎಲ್ಲ ಜಿಲ್ಲೆಗಳಲ್ಲಿ ಈ ವಾರ ಮಿಶ್ರ ವಾತಾವರಣ ಇರಬಹುದಾಗ್ಯದ. ಬಹುತೇಕ ವಾರದ ಎಲ್ಲಾ ದಿನಗಳು ಹಗುರದಿಂದ ಸಾಧಾರಣ ಮಳೆಯ ನಿರೀಕ್ಷೆಯನ್ನ ನಾವು ಮಾಡಬಹುದಾಗ್ಯದ. ಒಂದೆರಡು ಕಡೆ ಉತ್ತಮ ಮಳೆ ಆಗುವುದು, ಈ ಮಳೆಯ ಜೊತೆಗೆ ಗುಡುಗು ಮಿಂಚುಗಳು ಅಲ್ಲಲ್ಲಿ ಕಾಣಿಸಿಕೊಳ್ಳಬಹುದು. ಮೋಡ ಕವಿದ ವಾತಾವರಣ, ಬಿಸಿಲಿನ ವಾತಾವರಣ, ಮೋಡ ಮುಸುಕಿದ ಸನ್ನಿವೇಶ ಎಲ್ಲ ಈ ಸಂದರ್ಭದೊಳಗ ನಾವು ನೋಡಬಹುದಾಗಿದೆ. ಇದು ಸ್ಥೂಲವಾಗಿ ಆಯಿತು. ಇನ್ನ ವಿಸ್ತಾರವಾಗಿ ಜಿಲ್ಲಾವಾರು ಮಳೆಯ ಸಾಧ್ಯತೆಗಳು ಎಷ್ಟದಾವ ಅನ್ನೋದನ್ನ ನಾವೀಗ ಗಮನಿಸೋಣಂತ. ಕಲಬುರಗಿ ಜಿಲ್ಲೆ ಒಳಗ ಬುಧವಾರ 17 ಮಳೆಯ ಸಾಧ್ಯತೆಗಳು 90%, ಗುರುವಾರ 18, ಶನಿವಾರ 20, ರವಿವಾರ 21, ಸೋಮವಾರ 22, ಈ 4 ದಿವಸ 75%, ಶುಕ್ರವಾರ 19, ಮತ್ತು ಮಂಗಳವಾರ 23 80% ಅನ್ನುವಂತಹ ಸೂಚನೆಯನ್ನು ತಜ್ಞರು ನೀಡುತ್ತಾ ಇದ್ದಾರೆ. ಬೀದರ್ ಜಿಲ್ಲೆ ಒಳಗ ಬುಧವಾರ 17 ಮಳೆಯ ಸಾಧ್ಯತೆಗಳು 85%, ಗುರುವಾರ 18, ಶುಕ್ರವಾರ 19, ಈ 2 ದಿವಸ 70, ಶನಿವಾರ 20, ರವಿವಾರ 21, ಸೋಮವಾರ 22, ಈ 3 ದಿವಸ 75, ಮತ್ತು ಮಂಗಳವಾರ 23 80% ಅನ್ನುವಂತಹ ಸೂಚನೆ ಬೀದರ್ ಜಿಲ್ಲೆಗೆ ಸಂಬಂಧಪಟ್ಟಂಗ ಅದ. ರಾಯಚೂರು ಜಿಲ್ಲೆ ಒಳಗ ಬುಧವಾರ 17 ಮಳೆಯ ಸಾಧ್ಯತೆಗಳು 90%, ಗುರುವಾರ 18 85, ಶುಕ್ರವಾರ 19, ಶನಿವಾರ 20, ರವಿವಾರ 21, ಈ 3 ದಿವಸ 75, ಸೋಮವಾರ 22 ಮತ್ತು ಮಂಗಳವಾರ 23 80% ಅನ್ನುವಂತಹ ಸೂಚನೆ ರಾಯಚೂರು ಜಿಲ್ಲೆಗೆ ಸಂಬಂಧಪಟ್ಟಂಗ ಅದ. ವಿಜಯಪುರ ಜಿಲ್ಲೆ ಒಳಗ ಬುಧವಾರ 17 ಮಳೆಯ ಸಾಧ್ಯತೆಗಳು 90%, ಗುರುವಾರ 18 85, ಶುಕ್ರವಾರ 19 65, ಶನಿವಾರ 20 ಮತ್ತು ಸೋಮವಾರ 22 75, ರವಿವಾರ 21 ಮತ್ತು ಮಂಗಳವಾರ 23, ಈ 2 ದಿವಸ 80% ಅನ್ನುವಂತಹ ಸೂಚನೆ ವಿಜಯಪುರ ಜಿಲ್ಲೆಗೆ ಸಂಬಂಧಪಟ್ಟಂಗ ನೀಡಿದ್ದಾರೆ. ಕೊಪ್ಪಳ ಜಿಲ್ಲೆ ಒಳಗ ಬುಧವಾರ 17, ಗುರುವಾರ 18, ಈ 2 ದಿವಸ ಮಳೆಯ ಸಾಧ್ಯತೆಗಳು 85, ಶುಕ್ರವಾರ 19, ಶನಿವಾರ 20, ಈ 2 ದಿವಸ 75, ರವಿವಾರ 21, ಸೋಮವಾರ 22, ಈ 2 ದಿವಸ 70, ಮಂಗಳವಾರ 23 80% ಅನ್ನುವಂತಹ ಸೂಚನೆ ಕೊಪ್ಪಳ ಜಿಲ್ಲೆಗೆ ಸಂಬಂಧಪಟ್ಟಂಗ ಇದೆ. ಯಾದಗಿರಿ ಜಿಲ್ಲೆ ಒಳಗ ಬುಧವಾರ 17 ಮಳೆಯ ಸಾಧ್ಯತೆಗಳು 90%, ಗುರುವಾರ 18 ಮತ್ತು ಮಂಗಳವಾರ 23 80%, ಶುಕ್ರವಾರ 19, ಶನಿವಾರ 20, ಈ 2 ದಿವಸ 70%, ರವಿವಾರ 21, ಸೋಮವಾರ 22, ಈ 2 ದಿವಸ 75% ಅನ್ನುವಂತಹ ಸೂಚನೆ ಯಾದಗಿರಿ ಜಿಲ್ಲೆಗೆ ಸಂಬಂಧಪಟ್ಟಂಗ ಇದೆ. ಬಳ್ಳಾರಿ ಜಿಲ್ಲೆ ಒಳಗ ಬುಧವಾರ 17 ಮತ್ತು ಮಂಗಳವಾರ 23 ಮಳೆ ಸಾಧ್ಯತೆಗಳು 85, ಗುರುವಾರ 18 90, ಶುಕ್ರವಾರ 19 ಮತ್ತು ಸೋಮವಾರ 22 80, ಶನಿವಾರ 20, ರವಿವಾರ 21, ಈ 2 ದಿವಸ 75% ಅನ್ನುವಂತಹ ಸೂಚನೆ ಬಳ್ಳಾರಿ ಜಿಲ್ಲೆಗೆ ಸಂಬಂಧಪಟ್ಟಂಗ ಇದೆ. ಬಾಗಲಕೋಟೆ ಜಿಲ್ಲೆ ಒಳಗ ಬುಧವಾರ 17 ಅಲ್ಲದೆ ಗುರುವಾರ 18, ಈ 2 ದಿವಸ ಮಳೆಯ ಸಾಧ್ಯತೆಗಳು 85, ಶುಕ್ರವಾರ 19, ಶನಿವಾರ 20 ಅಲ್ಲದೆ ಸೋಮವಾರ 22, ಈ 3 ದಿವಸ 75, ರವಿವಾರ 21 ಮತ್ತು ಮಂಗಳವಾರ 23, ಈ 2 ದಿವಸ 80% ಅನ್ನುವಂತಹ ಸೂಚನೆ ಬಾಗಲಕೋಟೆ ಜಿಲ್ಲೆಗೆ ಸಂಬಂಧಪಟ್ಟಂಗ ಅದ. ನೆರೆಯ ಸೊಲ್ಲಾಪುರ ಜಿಲ್ಲೆ ಒಳಗ ಬುಧವಾರ 17 ಮಳೆಯ ಸಾಧ್ಯತೆಗಳು 90%, 18, ಗುರುವಾರ ಮತ್ತು ಮಂಗಳವಾರ 23 80%, ಶುಕ್ರವಾರ 19 60, ಶನಿವಾರ 20 ಮತ್ತು ಸೋಮವಾರ 22, ಈ 2 ದಿವಸ 70, ರವಿವಾರ 21 75% ಅನ್ನುವಂತಹ ಸೂಚನೆ ಸೊಲ್ಲಾಪುರ ಜಿಲ್ಲೆಗೆ ಸಂಬಂಧಪಟ್ಟಂಗ ತಜ್ಞರು ನೀಡ್ತಾ ಇದ್ದಾರೆ. ಜಹೀರಾಬಾದ್ ತಾಲೂಕಿನೊಳಗ ಬುಧವಾರ 17 ತಾರೀಕು ಮಳೆಯ ಸಾಧ್ಯತೆಗಳು 85%, ಗುರುವಾರ 18, ಶುಕ್ರವಾರ 19, ಈ ಎರಡು ದಿವಸ 70, ಶನಿವಾರ 20, ರವಿವಾರ 21 ಮತ್ತು ಸೋಮವಾರ 22, ಈ ಮೂರು ದಿವಸ 75, ಮಂಗಳವಾರ 23 ತಾರೀಕು 80% ಅನ್ನುವಂತಹ ಸೂಚನೆಯನ್ನು ತಜ್ಞರು ನೀಡ್ತಾ ಇದ್ದಾರೆ. ಇದು ಸವಿಸ್ತಾರವಾಗಿ ಜಿಲ್ಲಾವಾರು ಮಳೆಯ ಸಾಧ್ಯತೆಗಳು ಎಷ್ಟದಾವ ಅನ್ನೋದನ್ನ ನಾವು ನೋಡಿದ್ವಿ. ಮತ್ತೊಮ್ಮೆ ತಮ್ಮ ಗಮನಕ್ಕೆ ತರುವುದೇನಪ್ಪ ಅಂತಂದ್ರ, ನಮ್ಮ ಮುಂದಿರುವಂತಹ ವಾರದ ಅವಧಿಯೊಳಗ ನಮ್ಮ ಭಾಗದ ಎಲ್ಲಾ ಜಿಲ್ಲೆಗಳಲ್ಲಿ ಪ್ರತಿ ದಿವಸ ಮಳೆಯಾಗುವಂತಹ ಸಾಧ್ಯತೆಗಳನ್ನ ನೋಡ್ತಾ ಇದ್ದೀವಿ. ಹಗುರದಿಂದ ಸಾಧಾರಣ ಮಳೆಯ ನಿರೀಕ್ಷೆಯನ್ನ ನಾವು ಈ ಸಮಯದೊಳಗ ಮಾಡಬಹುದು. ಕೆಲವು ಕಡೆ ಒಳ್ಳೆ ಮಳೆ ಕೂಡ ಆಗಬಹುದಾಗಿದೆ. ವಿಶೇಷವಾಗಿ ಸೊಲ್ಲಾಪುರ ಜಿಲ್ಲೆ ಒಳಗ ಉತ್ತಮ ಮಳೆಯನ್ನ ನಾವು ನಿರೀಕ್ಷೆ ಮಾಡಬಹುದು ಅಂತ ಹೇಳಿ ತಜ್ಞರು ಸೂಚನೆ ಕೊಡ್ತಾ ಇದ್ದಾರೆ. ಮೋಡ ಕವಿದ ವಾತಾವರಣ, ಮೋಡ ಮುಸುಕಿದ ವಾತಾವರಣ, ಗುಡುಗು, ಮಿಂಚುಗಳು, ಬಿಸಿಲು, ಈ ಎಲ್ಲ ಸನ್ನಿವೇಶಗಳನ್ನ ನಾವು ಈ ವಾರ ನೋಡಬಹುದಾಗಿದೆ. ಈ ವಾತಾವರಣದೊಳಗ ಬದಲಾವಣೆಗಳು ಆಗಬಹುದು. ಅಂತಹ ಬದಲಾವಣೆಗಳನ್ನ ನಾವು ತಮ್ಮ ಗಮನಕ್ಕೆ ತರ್ತಾ ಇರ್ತೀವಿ. ಮುಂಜಾನೆ 6:50 ಮತ್ತು ಸಾಯಂಕಾಲ ಕೃಷಿ ರಂಗದೊಳಗ ನಿತ್ಯ ಮೇಘ ಸಂದೇಶವನ್ನ ಕೇಳುವುದಕ್ಕೆ ಮರಿಬಾರದು. ಇದರ ಜೊತೆಗೆ ತಾವು ನ್ಯೂಸ್ ಆನ್ ಏರ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಅದರ ಮೂಲಕ ನೇರವಾಗಿ ಮಾಹಿತಿಯನ್ನ ಪಡಿಬಹುದು. ಅಲ್ಲದೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಕೇಳಿ ತಮ್ಮ ಜ್ಞಾನ ಸಂಪತ್ತನ್ನ ವೃದ್ಧಿ ಮಾಡಿಕೊಳ್ಳಬಹುದು. ಇದರ ಜೊತೆಗೆ ಇನ್ನೂ ಅನೇಕ ಆಪ್ಗಳು ಇದ್ದಾವೆ, ಕೃಷಿಗೆ ಸಂಬಂಧಪಟ್ಟಂತಹದ್ದು ಮತ್ತು ಮಾರ್ಕೆಟಿಂಗ್ಗೆ ಸಂಬಂಧಪಟ್ಟಂತಹದ್ದು, ವಾತಾವರಣಕ್ಕೆ ಸಂಬಂಧಪಟ್ಟಂತಹದ್ದು, ಇವುಗಳನ್ನೆಲ್ಲ ತಾವು ಡೌನ್ಲೋಡ್ ಮಾಡಿಕೊಂಡು ಅವುಗಳ ಉಪಯೋಗವನ್ನ ಪಡೀತೀರಿ ಅಂತ ಹೇಳಿ ನಾವು ಭಾವಿಸ್ತೀವಿ. ಆತ್ಮೀಯರೇ, ಎಷ್ಟು ವಿಚಾರ ಮಾಹಿತಿಯ ಜೊತೆಗೆ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸೋಣ. ಮತ್ತೆ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು. ಇದು ಈ ವಾರದ ಮೇಘ ಸಂದೇಶ. ಸಂಕಲನ ಮಾಡಿದವರು ಶೋಭಾ ಎನ್ ವಕೀಲ್. ಸಂಶೋಧಿಸಿ ಬರೆದು ನಿರ್ಮಾಣ ಮಾಡಿದವರು ಸೋಮಶೇಖರ್ ಎಸ್ ರುಳಿ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ ಮೇಘ ಸಂದೇಶ ಪ್ರಸಾರವಾಯಿತು. ಉತ್ತರ ಧ್ರುವದಿಂ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ಈಗ ಸುಳ್ಯ ಗ್ರಾಮದ ಶ್ರೀಮತಿ ದಾಕ್ಷಾಯಣಿ ಎಸ್ ನವಲಿ ಹಾಗೂ ಸಂಗಡಿಗರಿಂದ ಸೋಬಾನೆ ಪದ. ಕಡಲ ಸೈನವೆ ಉಡಿಯ ತುಂಬಿರೆ ಕಡಲ ಸೈನವೆ ಮಡದಿ ರುಕ್ಮಣಿ ದೇ ಕೃಷ್ಣಾರುಡಿಯ ತುಂಬಿರೆ ಮಡದಿ ರುಕ್ಮಣಿ ದೇವಿ ಕೃಷ್ಣಾರುಡಿಯ ತುಂಬಿರೆ ಬಾಳೆಹಣ್ಣಗಳ ಬಾಳಿ ಫಲಗಳ ಬಾಳೆಹಣ್ಣಗಳ ಬಾಳಿ ಫಲಗಳ ಬಾಳಿ ರುಕ್ಮಣಿ ದೇ ಕೃಷ್ಣಾರುಡಿಯ ತುಂಬಿರೆ ಬಾಳಿ ರುಕ್ಮಣಿ ದೇವಿ ಕೃಷ್ಣಾರುಡಿಯ ತುಂಬಿರೆ ಉಡಿಯ ತುಂಬಿರೆ ಕಡಲ ಸೈನಗ ಉಡಿಯ ತುಂಬಿರೆ ಕಡಲ ಸೈನಗ ಮಾಡದೆ ರುಕ್ಮಣಿ ದೇ ಕೃಷ್ಣಾರುಡಿಯ ತುಂಬಿರೆ ಮಾಡದಿ ರುಕ್ಮಣಿ ದೇವಿ ಕೃಷ್ಣಾರುಡಿಯ ತುಂಬಿರೆ ಹಣಗಳ ಲಿಂಬಿ ಫಲಗಳ ತಂಬಿ ರುಕ್ಮಣಿ ದೇ ಕೃಷ್ಣಾರುಡಿಯ ತುಂಬಿರೆ ತಂಬಿ ರುಕ್ಮಣಿ ದೇವಿ ಕೃಷ್ಣಾರುಡಿಯ ತುಂಬಿರೆ ಹಣಗಳ ಲಿಂಬಿ ಫಲಗಳ ಲಿಂಬಿಯ ನಗಳ ಲಿಂಬಿ ಫಲಗಳ ರಂಬಿ ರುಕ್ಮಣಿ ದೇ ಕೃಷ್ಣಾರುಡಿಯ ತುಂಬಿರೆ ರಂಬಿ ರುಕ್ಮಣಿ ದೇವಿ ಕೃಷ್ಣಾರುಡಿಯ ತುಂಬಿರೆ ಉಡಿಯ ತುಂಬಿರೆ ಕಡಲ ಸೈನಗ ಉಡಿಯ ತುಂಬಿರೆ ಕಡಲ ಸೈನಗ ಮಾಡದೆ ರುಕ್ಮಣಿ ದೇವಿ ಕೃಷ್ಣ ರೂಢಿಯ ತುಂಬಿರೆ ಮಾಡದೆ ರುಕ್ಮಣಿ ದೇವಿ ಕೃಷ್ಣ ರೂಢಿಯ ತುಂಬಿರೆ ಉತ್ತತಿ ಹಣಗಳ ಉತ್ತತಿ ಫಲಗಳ ಉತ್ತತಿ ಹಣಗಳ ಉತ್ತತಿ ಫಲಗಳ ಮೇಸ್ತ್ರಿ ರುಕ್ಮಣಿ ದೇವಿ ಕೃಷ್ಣ ರೂಢಿಯ ತುಂಬಿರೆ ಮೇಸ್ತ್ರಿ ರುಕ್ಮಣಿ ದೇವಿ ಕೃಷ್ಣ ರೂಢಿಯ ತುಂಬಿರೆ ಉತ್ತತಿ ಹಣಗಳ ಉತ್ತತಿ ಫಲಗಳ ಉತ್ತತಿ ಹಣಗಳ ಉತ್ತತಿ ಫಲಗಳ ಮೇಸ್ತ್ರಿ ರುಕ್ಮಣಿ ದೇವಿ ಕೃಷ್ಣ ರೂಢಿಯ ತುಂಬಿರೆ ಮೇಸ್ತ್ರಿ ರುಕ್ಮಣಿ ದೇವಿ ಕೃಷ್ಣ ರೂಢಿಯ ತುಂಬಿರೆ ಉಡಿಯ ತುಂಬಿರೆ ಕಡಲ ಸೈನಗ ಉಡಿಯ ತುಂಬಿರೆ ಕಡಲ ಸೈನಗ ಮಾಡದೆ ರುಕ್ಮಣಿ ದೇವಿ ಕೃಷ್ಣ ರೂಢಿಯ ತುಂಬಿರೆ ಮಾಡದೆ ರುಕ್ಮಣಿ ದೇವಿ ಕೃಷ್ಣ ರೂಢಿಯ ತುಂಬಿರೆ ನಗಳ ತೆಂಗಿನ ಫಲಗಳ ತೆಂಗಿನ ನಗಳ ತೆಂಗಿನ ಫಲಗಳ ತಂಗಿ ರುಕ್ಮಣಿ ದೇವಿ ಕೃಷ್ಣ ರೂಢಿಯ ತುಂಬಿರೆ ತಂಗಿ ರುಕ್ಮಣಿ ದೇವಿ ಕೃಷ್ಣ ರೂಢಿಯ ತುಂಬಿರೆ ನನಗಳ ತೆಂಗಿನ ಫಲಗಳ ತೆಂಗಿನ ನಗಳ ತೆಂಗಿನ ಫಲಗಳ ತಂಗಿ ರುಕ್ಮಣಿ ದೇವಿ ಕೃಷ್ಣ ರೂಢಿಯ ತುಂಬಿರೆ ತಂಗಿ ರುಕ್ಮಣಿ ದೇವಿ ಕೃಷ್ಣ ರೂಢಿಯ ತುಂಬಿರೆ ಉಡಿಯ ತುಂಬಿರೆ ಕಡಲ ಸೈನಗ ಉಡಿಯ ತುಂಬಿರೆ ಕಡಲ ಸೈನಗ ಮಾಡದೆ ರುಕ್ಮಣಿ ದೇವಿ ಕೃಷ್ಣ ರೂಢಿಯ ತುಂಬಿರೆ ಮಾಡದೆ ರುಕ್ಮಣಿ ದೇವಿ ಕೃಷ್ಣ ರೂಢಿಯ ತುಂಬಿರೆ ಈಗ ದೇವಿಕೊಪ್ಪದ ಶ್ರೀಮತಿ ಗುರುಬಸ್ವ ಬಿ ತೊಂಗಳೆ ಹಾಗೂ ಸಂಗಡಿಗರಿಂದ ಇನ್ನೊಂದು ಸೋಬಾನೆ ಪದ ಅರಸಣ ಹಚ್ಚಾಕ ಅರಸರ ಮಗನ ಕರಿರೆ ಅರಸಣ ಕನಿಮಗ ಸ್ವಗ ಸೇನ ಸ್ವ ನೀರೆ ಸೋಬಾನವನ್ ನೀರೇ ಅರಸಣಕ ನಿಮಗ ಸೊಗಸೇನೆಣ್ಣೆ ಅರಸಣದ ಎಳ ಮೀರ್ಯಾವ ಬಾರ ಎಳರೇ ಸೋವನ್ ನೀರೆ ಸೋಬಾನವನ್ ನೀರೇ ಎಣ್ಣೆಯ ಹತ್ತಾಕ ಮನ್ಯರ ಮಗನ ಕರಿರೆ ಎಣ್ಣೆಗೆ ನಿಮಗ ಸ್ವಗ ಸೇನ ಸೋವ ನೀರೆ ಸೋಬಾನವನ್ ನೀರೇ ಎಣ್ಣೆಗೆ ನಿಮಗ ಸೊಗಸೇನೆಣ್ಣರಸಣದ ಎಳ್ಳ ಮೀರ್ಯಾವ ಬಾರ ಎಳರೇ ಸೋವ ನೀರೆ ಸೋಬಾನವನ್ ನೀರೇ ಹಚ್ಚಿದ ಕಾಲ ಮಣ್ಣನಾದ ಒಂದ ಬಣ್ಣ ತುಂಬ್ಯಾರ ನಾಡ ಮನಿಗೆ ಸೋವ ನೀರೆ ಸೋಬಾನವನ್ ನೀರೇ ಬಣ್ಣನ ತುಂಬ್ಯಾರ ನಡ ಮನಿಗೆ ಈ ಮನೆಯ ಕನ್ನಿ ಬತ್ತಲ ಇಳಿಯ ಹೋಗ ಸೋವ ನೀರೆ ಸೋಬಾನವನ್ ನೀರೇ ಅರಸಿನ ಹಚ್ಚಿದ ಕಾಲ ಕೆಸರನಾದ ಒಂದ ದಸರಿ ಫಾಸ್ಯಾರ ನಾಡ ಮನಿಗೆ ಸೋವ ನೀರೆ ಸೋಬಾನವನ್ ನೀರೇ ದಸರಿ ಪಹಾಸ್ಯಾರ ನಡಮನಿಗೆ ಈ ಮನೆಯ ಸಿಸುವ ಬತ್ತಲ ಇಳಿಯ ಹೋಗ ಸೋವ ನೀರೆ ಸೋಬಾನವನ್ ನೀರೇ ಅಕ್ಕಿಯ ಸಿವಳ ರಕ್ಕೇನ ಬರದಾಳ ಇಟ್ಟಲ ಪುರದ ನಾವೇಲಿಂಡ ಸೋವ ನೀರೆ ಸೋಬಾನವನ್ ನೀರೇ ಇಟ್ಟುವಲ ಪುರಾಧ ನವಲಿಂಡ ಪಾಂಡವರ ಅಟ್ಟುಂಬಾರ ತವ ಬಾರದಾರ ಸೋವ ನೀರೆ ಸೋಬಾನವ ನೀರೆ ಗಳದ ಶಿವಳ ರತಾಯೇನ ಬರದಾಳ ನಾಡದ ಪುರದ ನಾವ್ಯಾಲಿಂಡ ಸೋವ ನೀರೆ ಸೋಬಾನವ ನೀರೆ ಅಡುವಲ ಪುರದ ನವಲಿಂಡ ದರ ಮಾರ ಅಡುಂಬರ ತವ ಬಾರದಾರ ಸೋವ ನೀರೆ ಸೋಬಾನವ ನೀರೆ ಬಾಸಿಂಗ ತರುವಾಗ ಸೂಸ್ಯಾಡಿ ಮಳಿ ಬಂದ ಬಾಸಿಂಗ ತೊಯ್ದ ವಾನವಾದೆ ಸೋವ ನೀರೆ ಸೋಬಾನವ ನೀರೆ ಬಾಸಿಂಗ ತೊಯ್ದ ವನವದಿ ಮದುವೆ ಮನೆಯ ದೇಸರ ಕುಂದ್ರ ಅಂತ ನ್ಯಾರಳಾದೆ ಸೋವ ನೀರೆ ಸೋಬಾನವ ನೀರೆ ದಂಡಿಯ ತರುವಾಗ ಮಂಡಲದ ಮಳಿ ಬಂದ ದಂಡೆಲ್ಲ ತೊಯ್ದ ವಾನವಾದೆ ಸೋವ ನೀರೆ ಸೋಬಾನವ ನೀರೆ ದಂಡಿಯೆಲ್ಲ ತೊಯ್ದ ವನವದಿ ಮದುವೆ ಮನೆಯ ದಂಡ ಕುಂದ್ರಂತ ನ್ಯಾರಳಾದೆ ಸೋವ ನೀರೆ ಸೋಬಾನವ ನೀರೆ ಇದುವರೆಗೆ ದೇವಿಕೊಪ್ಪದ ಶ್ರೀಮತಿ ಗುರುಬಸವ ಬಿ ತೊಂಗಳೆ ಹಾಗೂ ಸಂಗಡಿಯರಿಂದ ಸೋಬಾನೆ ಪದ ಕೇಳಿದಿರಿ. ರಮೇಶ್ ಹರೀಶ್ ಪಾಟೀಲ್ ಉಮಾ, ನೀವೆಲ್ಲ ಉಟ್ಕೊಂಡ್ರಲ್ಲ? ಹೌದು, ನೀವು ಬರ್ತೀರೇನು? ಬರ್ತೇನೆ ಬರ್ತೇನೆ, ತಡೀರಿ. ಮೊದಲ ನಿಮ್ಮ ನಾಲ್ಕು ಮಂದಿ ಕೋಲಿ ಲೈಟು ಫ್ಯಾನು ಆರಿಸ್ ಬರ್ತೀನಿ. ಗೀತಾಗ ಆಫೀಸಿನ ಕರೆಂಟ್ ಬಿಲ್ ಬಗ್ಗೆ ಎಷ್ಟು ಕಾಳಜಿ ಅದ ನೋಡ್ರಿ. ಮತ್ತೆ ಮನೆಗಾದ್ರೆ ಕರೆಂಟ್ ಬಿಲ್ ಜಾಸ್ತಿ ಬರ್ತದ ಅಂತ ನೆನಪ್ಲೆ ಫ್ಯಾನು ಲೈಟು ಆರಿಸ್ತಾರ. ಆಫೀಸ್ನ್ಯಾಗ ಸಾರ್ವಜನಿಕ ಸ್ಥಳಗಳೊಳಗ ಲೈಟು ಫ್ಯಾನು ಹಂಗ ಉರ್ದ ಉರಿತಾವ. ಇದು ಬರೇ ಕರೆಂಟ್ ಬಿಲ್ ಉಳಿಸೋದು ಅಲ್ಲ, ನಿಸರ್ಗ ಸಂಪನ್ಮೂಲಗಳನ್ನ ಉಳಿಸಬೇಕು. ಯಾರ ಸಲುವಾಗಿ? ನಮ್ಮ ಮಕ್ಕಳು ಮೊಮ್ಮಕ್ಕಳ ಸಲುವಾಗಿಲ್ಲ. ನಿಮ್ಮ ಮಾತು ಅಗದಿ ಖರೇದ ನೋಡ್ರಿ ಗೀತಕ. ಇನ್ಮೇಲೆ ನಾವು ತಪ್ಪದ ಮನೆಯಾಗಷ್ಟೇ ಅಲ್ಲ ಆಫೀಸ್ನಾಗ ಸಹಿತ ಲೈಟ್ ಫ್ಯಾನ್ ಆರಿಸಿ ಹೋಗ್ತೀವಿ. ಹಿತಮಿತವಾಗಿ ವಿದ್ಯುತ್ ಬಳಸಿ, ನಿಸರ್ಗ ಸಂಪತ್ತನ್ನ ಉಳಿಸಿ. खेलो इंडिया हमारे देश की लड़कियों को बढ़ावा दे रहा है. उन्हें जरूरत है तो बस आपके सपोर्ट की, क्योंकि जब लड़कियां खेलेंगी तभी तो इंडिया जीतेगी. खेलो इंडिया प्रेजेंट्स वुमेन्स वर्ल्ड बॉक्सिंग चैंपियनशिप 15 नवंबर से. अरे इदेनिदु नकुल सहदेवरु. अरे इदेनिदु इल्ली मध्यम पांडव. ಅಲ್ಲಿ ಭೀಮ. ಹೀಗೇಕೆ ಇವರೆಲ್ಲ ಪ್ರಜ್ಞಾಶೂನ್ಯರಾಗಿ ಬಿದ್ದಿದ್ದಾರೆ? ಈ ಭಯಂಕರ ಕೃತ್ಯ ಯಾರದಿರಬಹುದು? ಬಾ ಯುಧಿಷ್ಠಿರ ಬಾ. ಯಾರು, ಯಾರದು? ನಾನು ಯಕ್ಷ. ನಿನ್ನ ತಮ್ಮಂದಿರು ಈ ಸರೋವರಕ್ಕೆ ಬಂದು ನಾನು ಕೇಳಿದ ಪ್ರಶ್ನೆಗಳಿಗೆ ಉತ್ತರಿಸದೆ ಉದ್ಧಟತನ ತೋರಿದರು. ಅದಕ್ಕಾಗಿ ಅವರಿಗೆ ಈ ಗತಿ ಬಂತು. ನೀನು ಕೂಡ ನನ್ನ ಪ್ರಶ್ನೆಗಳಿಗೆ ಉತ್ತರಿಸದೆ ನೀರು ಕುಡಿಯುವ ಪ್ರಯತ್ನ ಮಾಡಿದರೆ ನಿನ್ನ ತಮ್ಮಂದಿರಿಗೆ ಆದ ಗತಿಯೇ ನಿನಗೂ ಆಗುತ್ತದೆ. ಯಕ್ಷ, ನನ್ನ ತಮ್ಮಂದಿರ ಉದ್ಧಟತನಕ್ಕೆ ನಾನು ಕ್ಷಮೆ ಕೋರುತ್ತೇನೆ. ದಯವಿಟ್ಟು ಪ್ರಶ್ನೆಗಳನ್ನು ಕೇಳು, ಉತ್ತರಿಸುವೆ. ಒಳ್ಳೆಯದು. ಜೀವಿಗಳಿಗೆ ಬದುಕಲು ಏನು ಬೇಕು? ಶುದ್ಧ ಗಾಳಿ. ಜೀವಿಗಳು ಆರೋಗ್ಯದಿಂದ ಆನಂದವಾಗಿ ಇರಲು ಏನು ಬೇಕು? ಶುದ್ಧ ನೀರು. ಜೀವಿಗಳೆಲ್ಲ ಚೈತನ್ಯಶೀಲರಾಗಿರಲು, ಈ ಪ್ರಕೃತಿಯ ವ್ಯಾಪಾರ ನಿರಂತರವಾಗಿರಲು ಏನು ಬೇಕು? ಶುದ್ಧ ಆಹಾರ. ಯಕ್ಷ, ಈ ಮೂರು ಶುದ್ಧವಾಗಿ ಇರಬೇಕಾದರೆ ಏನು ಬೇಕು? ಶುದ್ಧ ಪರಿಸರ ಇರಬೇಕು. ಶುದ್ಧ ಪರಿಸರಕ್ಕೆ ಏನು ಬೇಕು? ಸಕಲ ಜೀವಿ ಸಸ್ಯ ರಾಶಿಗಳಲ್ಲಿ